ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಆಲಿಸೋಣ. ಇದೇ ದಿನಾಂಕ 10-12 ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ 2023 ಪೂರ್ವಭಾವಿ ಸಿದ್ಧತೆ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಹನುಮಂತಪ್ಪ ಅವರ ಜೊತೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರಿನಲ್ಲಿ ಇದೇ ತಿಂಗಳು ದಿನಾಂಕ 10 ಆರಂಭವಾಗತಕ್ಕಂಥ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳದ ಬಗ್ಗೆ, ಇದರ ವೈಶಿಷ್ಟ್ಯತೆ ಹೇಗೆ ನಡೀತಾ ಇದೆ, ಏನೆಲ್ಲ ಸೌಲಭ್ಯಗಳು, ಏನೆಲ್ಲ ಒಂದು ವ್ಯವಸ್ಥೆಗಳು ಆಗಿದ್ದಾವೆ ಅಂತಕ್ಕಂಥ ವಿಚಾರ ಇರಬಹುದು. ಜೊತೆಗೆ ಕೃಷಿ ಮೇಳದ ಹಿನ್ನೆಲೆ, ಉದ್ದೇಶಗಳು, ಈ ಒಂದು ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂಥ ಡಾಕ್ಟರ್ ಎಂ ಹನುಮಂತಪ್ಪರಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಹನುಮಂತಪ್ಪ ಅವರೇ. ನಮಸ್ತೆ ಹೇಳಿ. ಮೊದಲನೇದಾಗಿ ತಾವು ನಮ್ಮ ಎಲ್ಲ ಜಿಲ್ಲೆಯ ಸಮಸ್ತ ರೈತರ ಪರವಾಗಿ ಮತ್ತು ಆಕಾಶವಾಣಿ ಎಲ್ಲ ಕೇಳುಗರ ಪರವಾಗಿ ತಾವು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿಗಳ ಹುದ್ದೆಯನ್ನು ಅಲಂಕರಿಸಿ ಮೊದಲನೇದಾಗಿ ನಮ್ಮ ಜನರನ್ನು, ರೈತರೊಂದಿಗೆ ಮಾತಾಡ್ತಾ ಇದ್ದೀರಿ. ನಿಮಗೆ ಆಕಾಶವಾಣಿ ಕೇಂದ್ರಕ್ಕೆ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಹೇಳಿ, ನಮ್ಮ ಒಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳ ಯಾವಾಗಿಂದ ಮತ್ತು ಎಷ್ಟು ದಿನಗಳವರೆಗೆ ನಡೀತಾ ಇದೆ, ಯಾವ ಒಂದು ತಲೆಬರಹದಲ್ಲಿ ಅಥವಾ ಯಾವ ಒಂದು ಥೀಮ್ ಅಡಿಯಲ್ಲಿ ಈ ವರ್ಷದ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀರಿ? ಮೊಟ್ಟ ಮೊದಲನೇದಾಗಿ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಕೃಷಿ ಮೇಳ 2023 ದಿನಾಂಕ 10-12 ಮೂರು ದಿನದ ಕೃಷಿ ಮೇಳವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಮೂರು ದಿನದ ಕೃಷಿ ಮೇಳದ ಮುಖ್ಯ ಧ್ಯೇಯ ಅಂತಂದರೆ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಯಾಕಂದರೆ ಈ ವರ್ಷ 2023 ಸಿರಿಧಾನ್ಯಗಳ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆಗಿರೋದ್ರಿಂದ ಇದನ್ನು ನಾವು ಆಧಾರವಾಗಿ ಇಟ್ಕೊಂಡು ಸಿರಿಧಾನ್ಯಗಳ ಒಂದು ಸಾರ ಜೀವನಕ್ಕೆ ಆಧಾರ ಒಂದು ಧ್ಯೇಯದಿಂದ ನಾವು ಈ ಒಂದು ಮೇಳವನ್ನು ಹಾಕಿಕೊಂಡಿದ್ದೀವಿ. ಈ ಮೇಳದಲ್ಲಿ ಅನೇಕ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸತಕ್ಕಂಥ ಎಲ್ಲ ಉಪಕಸಬುಗಳು ಏನಿದೆ, ಕೃಷಿಯಾಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಸಿರಿಕಲ್ಚರ್ ಆಗಿರ್ಬೋದು ಮತ್ತು ಇನ್ನು ಅನೇಕ ಉಪಕಸಬುಗಳನ್ನು ಒಳಗೊಂಡಂಥ ಕೃಷಿ ಬಗ್ಗೆ ಸಾಕಷ್ಟು ಹೈನುಗಾರಿಕೆ ಈ ರೀತಿ ಎಲ್ಲ ಒಂದು ತಂತ್ರಜ್ಞಾನ ಒಳಗೊಂಡಂತಕ್ಕಂಥ ನಮ್ಮ ಒಂದು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ಕೃಷಿ ಮೇಳದಲ್ಲಿ ಎಲ್ಲ ರೈತ ಬಾಂಧವರಿಗೆ ಮುಖ್ಯವಾಗಿ ಏನಂತಂದರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂಥ ಎಲ್ಲ ಉಪಕಸಬುಗಳು ಒಂದೇ ಸೋರಿನಡಿ ರೈತರ ಒಂದು ಸಮಸ್ತ ಸಮಸ್ಯೆಗಳಿಗೆ ಒಂದೇ ಸೋರಿನಡಿ ಉತ್ತರ ಕೊಡತಕ್ಕಂಥ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿದ್ದೇವೆ. ಅಂಥ ಒಂದು ವೇದಿಕೆಯನ್ನು ನಮ್ಮ ರೈತ ಬಾಂಧವರು ಸದುಪಯೋಗ ಮಾಡಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ರೈತರು ಭಾಗವಹಿಸ್ತಾರಂತ ನಮ್ಮ ಒಂದು ನಿರೀಕ್ಷೆ ಇದೆ. ಅದಕ್ಕೆ ನಮ್ಮ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಸಿ ಪಾಟೀಲ್ ಸಾಹೇಬರು ಮತ್ತು ಶ್ರೀರಾಮುಲು ಸಾಹೇಬರು ಮತ್ತು ಅನೇಕ ಮಂತ್ರಿಗಳು, ಚವ್ಹಾಣ್ ಅವರಾಗಿರ್ಬೋದು, ಅನೇಕ ಮಂತ್ರಿಗಳು ಸಹ ಬರುವ ನಿರೀಕ್ಷೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ರೈತರಿಗೋಸ್ಕರ ಸಾಕಷ್ಟು ಬೀಜದಿಂದ ಬೀಜದವರೆಗೂ ಬರುವ ವೈಜ್ಞಾನಿಕ ಹಾಗೂ ಸುಧಾರಿತ ತಂತ್ರಜ್ಞಾನಗಳು, ಪ್ರಾತ್ಯಕ್ಷತೆ, ವಿಚಾರ ವಿನಿಮಯ, ಸಮಸ್ಯೆ ಹಾಗೂ ಪರಿಹಾರಗಳನ್ನು ಕುರಿತಾದ ಮಾಹಿತಿಯನ್ನು ಒಂದೇ ಸೋರಿನಡಿ ಲಭಿಸುವಂತೆ ಈ ಮೇಳವನ್ನು ಅವಕಾಶ ಕಲ್ಪಿಸಲಾಗಿದೆ. ಇಂದಿನ ದಿನಗಳಲ್ಲಿ ಕೃಷಿ ಲಾಭದಾಯಕಂತಂದು ಭಾಳಷ್ಟು ಜನ ರೈತರು ತಿಳಿದಿದ್ದಾರೆ. ಈ ಒಂದು ರೈತಾಪಿಗಳಿಗೆ ಕೃಷಿ, ಯಾಕಂದರೆ ನಮ್ಮಲ್ಲಿ ಸಾಕಷ್ಟು ರೈತರು ಕೃಷಿಯನ್ನೇ ನಂಬಿಕೊಂಡಿರೋದ್ರಿಂದ ಈ ಕೃಷಿಯಿಂದ ಸಾಕಷ್ಟು ರೈತರು ಪ್ರತಿದಿನ ನಾವು ದಿನಪತ್ರಿಕೆಗಳಲ್ಲಿ ನೋಡಬಹುದು. ಕೆಲವೊಂದು ಪ್ರೋಗ್ರೆಸಿವ್ ಫಾರ್ಮರ್ಸ್ ಅವರು ಬೆಳೆದಿರತಕ್ಕಂಥ ಬೆಳೆಗಳನ್ನು ಯಾವ ರೀತಿ ಲಾಭದಾಯಕ ಮಾಡಿದ್ರೆ ಅದೇ ರೀತಿ ಆ ಒಂದು ರೈತರನ್ನು ಸಹ ನಾವು ಗುರುತಿಸಿ ರೈತ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರ ಬಗ್ಗೆ ಸಹ ಪರಿಚಯಿಸ್ತೇವೆ. ಅವರಿಗೆ ಒಂದು ಸನ್ಮಾನ ಒಂದು ಕಾರ್ಯಕ್ರಮವನ್ನು ನಮ್ಮ ಒಂದು ಕೃಷಿ ಮೇಳದಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಕೃಷಿಕ ಶ್ರೇಷ್ಠ ಮಹಿಳೆ ಮತ್ತು ಶ್ರೇಷ್ಠ ಕೃಷಿಕ ಈ ಒಂದು ಸನ್ಮಾನವನ್ನು ಕಾರ್ಯಕ್ರಮವನ್ನು ನಾವು ಗುರುತಿಸಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮೇಳದಲ್ಲಿ ಹಮ್ಮಿಕೊಂಡಿದ್ದೀವಿ. ಇವರು ರೈತರು ಮಾದರಿಯಾಗಿ ಅಂತ ತಿಳಿಸ್ತಾ ನಮಗೆ, ಯಾಕಂದರೆ ಈ ಒಂದು ರೈತರ ಸಂವಾದ ಸಹ ನಾವು ಇಟ್ಕೊಂಡಿದ್ವಿ. ಈ ಒಂದು ಕೃಷಿ ಮೇಳದಲ್ಲಿ ಯಾವ್ಯಾವ ಅಂಗಸಂಸ್ಥೆಗಳು ಭಾಗವಹಿಸಿದ್ದಾವೆ? ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಸಂಸ್ಥೆಗಳು, ನಮ್ಮ ವಿಶ್ವವಿದ್ಯಾಲಯದ ಬೇರೆ ಬೇರೆ ಸಂಸ್ಥೆಗಳಂದರೆ ಉದಾಹರಣೆ ನಮ್ಮ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ ಮತ್ತು ಅನೇಕ ಇತರೆ ಕೃಷಿಗೆ ಸಂಬಂಧಿಸತಕ್ಕಂಥ ಪ್ರೈವೇಟ್ ಇದರಲ್ಲಿ ನಮ್ಮಲ್ಲಿ ಭಾಗವಹಿಸ್ತಾರೆ. ಕೃಷಿಯಲ್ಲಿ ನಾವು ಒಂದು ಹೇಳಬೇಕಂತಂದ್ರೆ ಈ ಒಕ್ಕಣೆ ಮಾಡೋದು, ಅದರ ಮತ್ತೆ ನಿಖರ ಕೃಷಿ ಬಗ್ಗೆ, ಅದರ ಬಗ್ಗೆ ಮತ್ತು ನೀರಾವರಿ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಸಮಗ್ರವಾಗಿ ಕೆಲವೊಂದು ಯಂತ್ರೋಪಕರಣಗಳ ಬಗ್ಗೆ ಸಹ ನಾವು ಪರಿಚಯ ಮಾಡಿಸ್ತೀವಿ. ಇದಲ್ಲದಲ್ಲಿ ಹೊಸ ಬೆಳೆಯಾಗಿರತಕ್ಕಂಥ ಗೋಡಂಬಿ ಬೆಳೆಯನ್ನು, ಗೋಡಂಬಿ ಹೆಚ್ಚಾಗಿ ಅಂತಂದ್ರೆ ಕರಾವಳಿ ಮತ್ತು ಆ ಭಾಗದಲ್ಲಿ ಬೆಳೀತಾರೆ. ಇದನ್ನು ಸಹ ಎಲ್ಲಾ ಕಡೆಯೂ ಬೆಳೆಯಬಹುದು, ಯಾಕಂದ್ರೆ ಗೋಡಂಬಿಗೆ ಕಡಿಮೆ ನೀರಿನಲ್ಲಿ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಬೆಳಿಬಹುದು. ಇಂಥ ಒಂದು ಬೆಳೆಯನ್ನು ನಮ್ಮ ರೈತರಿಗೂ ಸಹ ಈಗಾಗಲೇ ಕೆಲವೊಂದು ಭಾಗಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಹೂನಡಗಲಿ ಮತ್ತು ಬೇರೆ ಭಾಗಗಳಲ್ಲಿ ಪರಿಚಯ ಮಾಡಿದ್ದೀವಿ. ಅದರಂತೆ ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಬೆಳೀತಿದ್ದಾರೆ. ಬೀದರ್ನಲ್ಲಿ ಸಹ ಇದನ್ನು ಬೆಳೀತಿದ್ದಾರೆ. ಅದನ್ನು ಸಹ ಈ ಒಂದು ಭಾಗಕ್ಕೆ ಹೆಚ್ಚಾಗಿ ಪರಿಚಯ ಮಾಡ್ಕೊಂಬಂತ ಆ ಒಂದು ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಹುಬ್ಬಳ್ಳಿಯವರು ಸಹ ಭಾಗವಹಿಸಲಿದೆ. ಅದರ ಜೊತೆಗೆ ಪುಷ್ಪ ಫಲಪುಷ್ಪ ಪ್ರದರ್ಶನ, ಪುಷ್ಪ ಕೃಷಿ ಬಗ್ಗೆ ಮತ್ತು ಭತ್ತದ ಒಂದು ಪೆಂಡೆ ಅದನ್ನು ಯಾವ ರೀತಿ ಸುಡಿ ಕಟ್ಟಬೇಕನ್ನೋ ಅದರ ಬಗ್ಗೆನೂ ಸಹ ಮಿಷಿನರಿ ಮಾಡತಕ್ಕಂಥ ಒಂದು ಸಮಗ್ರ ಒಂದು ಪರಿಕಲ್ಪನೆ ಇಟ್ಟುಕೊಂಡು ನಾವು ಈ ಕೃಷಿ ಮೇಳವನ್ನು ಸಮಗ್ರ ರೀತಿಯಿಂದ ಎಲ್ಲ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಸದಾ ಸಿದ್ಧ ಅಂತಂದು ರೈತರಿಗೆ. ಇದಲ್ಲದೆ PPFRA ಸಸ್ಯ ಪ್ರಭೇದಗಳ ರಕ್ಷಣೆ ಮತ್ತು ರೈತರ ಹಕ್ಕು ಪ್ರಾಧಿಕಾರ ಪ್ರಾಯೋಜಿತ ಕಾರ್ಯದಡಿ ವಿವಿಧ ಬೆಳೆಗಳ ಉತ್ಪಾದನೆ ಸಂರಕ್ಷಣೆ ಅವುಗಳ ಮಾಲೀಕತ್ವ ಪಡೆಯಲು ರೈತರಿಗಿರುವ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಲಾಗುವುದು. ಅವರು ಬಂದು ಭಾಗವಹಿಸಲಿದ್ದಾರೆ. PPFRA ಒಂದು ನಿರ್ದೇಶಕರು ಆಗಿರ್ತಕ್ಕಂಥ KV ಪ್ರಭು ಅವರು ಈ ಒಂದು ರೈತರ ಕೆಲವೊಂದು ತಳಿಗಳ ಸಂರಕ್ಷಣೆ ಬಗ್ಗೆನೂ ಸಹ ಮಾಡಬಹುದು. January 10-12 ನಡೀತಕ್ಕಂಥ ಕೃಷಿ ಮೇಳದಲ್ಲಿ ಪ್ರತಿನಿತ್ಯ ಏನಾದರೂ ನಿಗದಿಪಡಿಸಿದಂಥ ಕಾರ್ಯಕ್ರಮ ಇರ್ತವೆ, ಹೇಗೆ ಮಧ್ಯಾಹ್ನ ಇದು ಸಾಯಂಕಾಲ ಈ ಕಾರ್ಯಕ್ರಮಗಳು ಅಂತಕ್ಕಂಥದ್ದು ಏನಾರು ಇದೆಯಾ ಹೇಗೆ? ಈಗ ನಾವು ಕಾರ್ಯಕ್ರಮಗಳನ್ನು ಈಗ ಮೊದಲನೇ ದಿನ ನಾವು ಎಲ್ಲ ಒಂದು ಮಳಿಗೆಗಳನ್ನು ಸಿದ್ಧಪಡಿಸಿ ರೈತರಿಗೆ ಯಾವ ಥರ ಡೆಮಾನ್ಸ್ಟ್ರೇಷನ್ ಮಾಡಬೇಕು, ಅದನ್ನು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಿಖರವಾಗಿ ಮಾಡ್ತೇವೆ. ಮೊದಲನೇ ದಿನ ಉದ್ಘಾಟನೆ ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಉದ್ಘಾಟನೆಯಲ್ಲಿ ಕೆಲವೊಂದು ಮೊದಲನೇ 10 ಅಷ್ಟೊಂದು ಎಲ್ಲ ಮಳಿಗೆಗಳು ಆಗ್ತವೆ. ಎರಡನೇ ದಿನ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದೆ ಬೆಳಿಗ್ಗೆ. ಮಧ್ಯಾಹ್ನ ನಮಗೆ ವಿಚಾರ ಗೋಷ್ಠಿಗಳಿರ್ತವೆ ಮತ್ತು ಇವರಿಗೆ ರೈತರ ಒಂದು ಶ್ರೇಷ್ಠ ಕೃಷಿಕ ರೈತರಿಗೆ ಸನ್ಮಾನ ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ರೈತರಿಂದ ರೈತರಿಗೋಸ್ಕರ ಕಾರ್ಯಕ್ರಮ ಮತ್ತು ಅದರ ಜೊತೆಗೆ ಗೇರು ಬೆಳೆ ಬಗ್ಗೆ ಸಹ ಸಮಗ್ರ ಮಾಹಿತಿ ಒದಗಿಸಲು ಮತ್ತು ನಿಖರ ಕೃಷಿ ಬಗ್ಗೆ ಮೀನು ಕೃಷಿ ಮೀನು ಯಾಕಂದರೆ ಸಾಕಷ್ಟು ಹೊಂಡಗಳಿರ್ತಕ್ಕಂಥ ಮೀನಲ್ಲಿ ಸಹ ಅಲಂಕಾರಿತ ಮೀನುಗಳಾಗಿರ್ಬೋದು ಅಥವಾ ವಾಸ್ತು ಮೀನುಗಳು ಆಗಿರ್ಬೋದು ಇದರಲ್ಲಿ ಸಹ ಸಾಕಷ್ಟು ರೈತರು ಇದರಿಂದ ಲಾಭ ಮಾಡಿಕೊಳ್ಬೇಕಂತಂದು ನಾವು ತಿಳಿದು ಮತ್ತು ರೈತರಿಗೋಸ್ಕರ ಮತ್ತು ಚರ್ಚಾ ಸ್ಪರ್ಧೆಯೂ ಇರ್ತವೆ. ಕೆಲವೊಂದು ರೈತರ ಪ್ರಶ್ನೆಗಳು ನೇರವಾಗಿ ಅಲ್ಲೇ ಉತ್ತರನ ಪಡ್ಕೋಬಹುದು. ಇದು ಒಂದು ಎಲ್ಲ ಸಮಗ್ರವಾಗಿ ಉತ್ತರ ಪಡ್ಕೊಳಕ್ಕೆ ಒಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿರ್ತೇವೆ. ಈಗ ಬಂದಂತ ರೈತರಿಗೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ನೋಡ್ಲಿಕ್ಕೆ ಏನಾದರೂ ವಿಶೇಷವಾದಂತಹ ಡೆಮಾನ್ಸ್ಟ್ರೇಷನ್ಗಳು ಮಾಡೆಲ್ಗಳು ಅಲ್ಲಿ ಬಂದು ನೋಡಬಹುದ ರೈತರು? ಈಗ ನಮ್ಮಲ್ಲಿ ಹತ್ತಿಯಲ್ಲಿ ಬಣ್ಣ ಬಣ್ಣದ ಹತ್ತಿ ತಳಿಗಳಿದ್ದಾವೆ, ಅದನ್ನು ವೀಕ್ಷಣೆ ಮಾಡಬಹುದು ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ. ಅದರ ಜೊತೆಗೆ ನಮ್ಮ ಇಲ್ಲಿ ಬೇರೆ ಬೇರೆ ತರದ ಒಂದು ಗೊಬ್ಬರಗಳ ತಯಾರಿಕೆ ಕುರಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು ಮತ್ತು ಎರೆಹುಳದ ಗೊಬ್ಬರ ಆಗಿರ್ಬೋದು ಮತ್ತು ಜೈವಿಕ ಜೀವಾಣುಗಳ ಉತ್ಪಾದನೆ ಬಯೋ ಫರ್ಟಿಲೈಸರ್ಸ್ ಯಾವ ರೀತಿ ಮಾಡಬಹುದು ಅದನ್ನು ನಾವು ನೋಡಬಹುದು. ಸಾವಯವ ಕೃಷಿ ಬಗ್ಗೆ ಸಹ ಹೆಚ್ಚಿನ ಮಾಹಿತಿಯನ್ನು ಪಡಬಹುದು. ನಿಖರ ಕೃಷಿ ಬಗ್ಗೆನೂ ಸಹ ಅಲ್ಲಿ ಇದು ಮಾಡಬಹುದು. ಇನ್ನು ಅನೇಕ ಕೃಷಿಗಳು ಅಂತಂದರೆ ಉದಾಹರಣೆ ನಮ್ಮ ಲ್ಯಾಬೊರೇಟರಿಗಳನ್ನು ಸಹ ಯಾವ ರೀತಿ ತಯಾರು ಮಾಡಬಾರ ಅನ್ನೋದ್ರ ಬಗ್ಗೆ ಸಹ ನಾ ಅಲ್ಲಿ ಅವರ ರೈತರಿಗೆ ನೋಡಬಹುದು. ಒಂದು ಇಲ್ಲಿ ವಿಚಾರ ಅಂತಂದ್ರೆ ಕೃಷಿ ಮೇಳ ಮುಂಚಿತವಾಗಿನೇ ನಡಿಬೇಕಾಗಿತ್ತು. ಈಗೆಲ್ಲ ರೈತರು ಅಲ್ಲಲ್ಲೇ ಕಟಿಂಗ್ಗಳು ನಡೆದಿದ್ದಾವೆ, ಹಾರ್ವೆಸ್ಟ್ ನಡೆದಿದ್ದಾವೆ, ಏನೋ ರೈತರು ಎಲ್ಲೋ ಒಂದ್ ಕಡೆ ಬಹಳಷ್ಟು ಬ್ಯುಸಿ ಆಗಿದ್ದಾರೆ ಅಂತಕ್ಕಂತ ಒಂದು ಸೂಚನೆಗಳು ನಿಮಗೆ ಸಿಗ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಹೇಗೆ ಮೋಟಿವೇಟ್ ಮಾಡ್ತಾ ಇದ್ದೀರಿ ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ರೈತರೆಲ್ಲ ಬಂದು ಇದರ ಒಂದು ಸದುಪಯೋಗ ಪಡಿಬೇಕು? ಯಾಕಂದ್ರೆ ವರ್ಷದಲ್ಲಿ ಒಂದ್ಸಲ ನಡೀತಕ್ಕಂಥ ರೈತರ ಹಬ್ಬ ಇದು. ಹೇಗೆ ತಾವು ಪಾಪ್ಯುಲರೈಸೇಷನ್ ಮಾಡಬೇಕು, ಮುಟ್ಟಬೇಕು ರೈತರಿಗೆ, ಮನವೊಲಿಸಬೇಕು, ಇದಕ್ಕೆಲ್ಲ ಪ್ರಯತ್ನಗಳು ನಡೆದವೆ ಹೇಗೆ? ಈಗ ನೀವು ಹೇಳಿದಾಗೆ ಇದು ಒಂದು ರೈತರ ಹಬ್ಬ. ಪ್ರತಿ ವರ್ಷ ನಾವು ಯಾಕಂದ್ರೆ ಹೊಸ ಹೊಸ ತಳಿಗಳನ್ನು ಮತ್ತು ತಂತ್ರಜ್ಞಾನಗಳನ್ನು ಪರಿಚಯ ಮಾಡತಕ್ಕಂಥ ಒಂದು ವೇದಿಕೆ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ರೈತರಿಗೆ ಎಲ್ಲ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಿಗೆ ಈಗಾಗಲೇ ನಮ್ಮ ವಿಸ್ತರಣೆ ನಿರ್ದೇಶಕರು ಅವರ ಒಂದು ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಇವರಿಗೆ ಪ್ರತಿದಿನ ರೈತರನ್ನ ಎಲ್ಲ ಒಂದು ಭಾಗದಿಂದ ಕರ್ಕೊಂಡು ಬಂದು ಕೊಡಲಿಕ್ಕೆ ಈಗಾಗಲೇ ಏರ್ಪಾಟು ಮಾಡಿದ್ದಾರೆ. ಅದಲ್ಲದೆ ನಾವು ಆಕಾಶವಾಣಿ ಮುಖಾಂತರ ಮತ್ತು ಬೇರೆ ಬೇರೆ ಇದರಿಂದ ಮಾಹಿತಿ ಒದಗಿಸ್ತಕ್ಕಂಥ ಅಂತರ್ಜಾಲಗಳ ಮುಖಾಂತರ ನಾವು ಅವರಿಗೆ ತಿಳಿಸ್ತಾ ಇದ್ದೀವಿ. ನಮ್ಮ ಒಂದು ಕೇಂದ್ರಕ್ಕೆ ಸಾಕಷ್ಟು ಜನ ರೈತರು ಭೇಟಿ ಕೊಡ್ತಾರೆ. ಅದೇ ಮುಖ್ಯವಾಗಿ ಕಾರಣ ಏನಂತಂದ್ರೆ ಮೆಣಸಿನಕಾಯಿ ಇದಕ್ಕೆ ಕರಿಜೀಗೆ ಅಂತಂದು ಬರ್ತದೆ. ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ಬಿವೇರಿಯಾ ಬೆಸಿಯಾನ ಮತ್ತು ವರ್ಟಿಸಿಲಿಯಂ ಅಂತಂತಂದು ಜೀವಾಣುಗಳನ್ನು ಕೊಡ್ತಾ ಇದ್ದೀವಿ. ಈ ಜೀವಾಣುಗಳು ಅತ್ಯಂತ ಯಶಸ್ವಿಯಾಗಿರೋದ್ರಿಂದ ಸಾಕಷ್ಟು ರೈತರು ನಮ್ಮ ವಿಷಯದಲ್ಲಿ ಪ್ರತಿದಿನ ಬರ್ತಾ ಇದ್ದಾರೆ, ಭೇಟಿ ಕೊಡ್ತಾರೆ. ಈ ಒಂದು ರೈತರು ಸಹ ಆವತ್ತಿನ ನಾವು ಅದನ್ನು ಗೊಬ್ಬರ ಕೊಡೋದ್ರ ಜೊತೆಗೆ ಬೇರೆ ಬೇರೆ ಮಾಹಿತಿಯನ್ನು ಡ್ರೋನ್ ಮುಖಾಂತರ ನಾವು ತಂತ್ರಜ್ಞಾನವನ್ನು ಸೋಲಾರ್ ಶಕ್ತಿ ಚಾಲಿತ ಸಿಂಪರಣೆ ಯಂತ್ರಗಳು, ಹತ್ತಿ ಛೇದಕ ಅಂದರೆ ಶೆಡ್ಡರ್ಗಳನ್ನು, ಒಕ್ಕಣೆ ಯಂತ್ರಗಳನ್ನು, ಈ ಯಂತ್ರಗಳನ್ನು ಸಹ ನಾವು ಅವರಿಗೆ ಒಂದು ತೋರಿಸ್ತಾವಂತ ಮಾಹಿತಿಯನ್ನು ನಾವು ಹಮ್ಮಿಕೊಂಡಿದ್ದರಿಂದ ಸಾಕಷ್ಟು ರೈತರು ಬರುವ ಒಂದು ನಿರೀಕ್ಷೆ. ಯಾಕಂದರೆ ಈಗಿನ ಒಂದು ಯುಗದಲ್ಲಿ ಆಳುಗಳ ಸಮಸ್ಯೆ ಭಾಳ ಇರೋದ್ರಿಂದ ಏನಾದರೂ ಸಿಗಬೇಕು ರೈತರಿಗೆ ಬಂದರೆ ಇಲ್ಲಿ ಹೊಸ ಮಾಹಿತಿಗಳು ಸಿಗಬೇಕು, ಹೊಸ ಹೊಸ ಮಾಹಿತಿಗಳು ಸಿಗ್ತಕ್ಕಂಥ ಒಂದು ಇದಿದೆ. ಆ ನಿಟ್ಟಿನಲ್ಲಿ ರೈತರಿಗೆ ಸಾಕಷ್ಟು ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡೋದ್ರಿಂದ ಅವರ ಒಂದು ನಿರೀಕ್ಷೆಯನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಬರ್ಬೋದಂತ ತಿಳ್ಕೊಂಡಿದ್ದೀವಿ. ಈಗ ತಾವು ಹೇಳಿದಾಗೆ ಬೆವೇರಿಯಾ ಬೆಸಿಯಾನ ಮತ್ತು ವರ್ಟಿಸಿಲಿಯಂ ಲೆಕ್ಕಾನೆ, ಇದ್ರ ಬಗ್ಗೆ ಸಾಕಷ್ಟು ರೈತರು ಸಹ ಆಕಾಶವಾಣಿಗೆ ಫೋನ್ ಮಾಡಿ ನಮಗೆ ಸಿಗ್ತಾ ಇಲ್ಲ ಸರ್, ಅದು ಕೊರತೆ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಾವು ಹೇಳಬೇಕು ಅಂತಕ್ಕಂಥ ವಿಚಾರ ಹೇಳಿದರು. ಯಾಕೆ ವಿಶ್ವವಿದ್ಯಾಲಯ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಲ್ಲ, ಹೇಗೆ ಮುಂದಿನ ಮೊಟ್ಟ ಮೊದಲದಾಗಿ ಬಂದಾಗ ನಮಗೆ ಒಂದೇ ಸರಿ ಜಾಸ್ತಿ ಡಿಮ್ಯಾಂಡ್ ಕಂಡುಬಿಡುತ್ತೆ. ಯಾಕಂದರೆ ರೈತರು ಅದನ್ನು ಉಪಯೋಗ ಮಾಡಿರೋದ್ರಿಂದ, ಒಳ್ಳೆ ಫಲಿತಾಂಶ ಬಂದಿರೋದ್ರಿಂದ ಹೆಚ್ಚಿನ ರೈತರು ಒಮ್ಮೆ ನಮ್ಮ ಇದಕ್ಕೆ ಬಂದಾಗ ನಮಗೆ ಸಮಸ್ಯೆ ಆಯಿತು. ದಿನಗಳ ಕಳೆದಂತೆಲ್ಲ ನಾವು ಹೆಚ್ಚೆಚ್ಚಾಗಿ ಮಾಡಿ ಹಗಲು ರಾತ್ರಿ ನಮ್ಮ ವಿಜ್ಞಾನಿಗಳು ಮತ್ತು ಕಾರ್ಮಿಕರೆಲ್ಲ ಸೇರಿ ಅದನ್ನು ಮಾಡಿ ಈಗ ಆದಷ್ಟು ಅದರ ಒತ್ತಡವನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಒಂದು ತಿಂಗಳಿಗೆ ಸುಮಾರು 10 ಟನ್ ಅಷ್ಟು ನಾವು ಉತ್ಪಾದನೆ ಮಾಡಿದ್ರೆ ಸೀಸನ್ ಓರಿಯೆಂಟೆಡ್ ಇರೋದ್ರಿಂದ ಆ ಸೀಸನ್ ಅಲ್ಲಿ ಜಾಸ್ತಿ ಆಗ್ತಕ್ಕಂತ ವ್ಯವಸ್ಥೆ ಆಗಬೇಕು. ಹೌದೌದು, ಅದನ್ನ ಮಾಡ್ತಾ ಇದೀವಿ. ಯಾಕಂದ್ರೆ ನಿರೀಕ್ಷೆ ನಮಗೆ ಗೊತ್ತಾಗಲ್ಲ, ಇಷ್ಟೇ ಬೇಕಾಗದ ಇಷ್ಟೇ ಬೇಡಿಕೆ, ಅದನ್ನ ನಮ್ಮ ಒಂದು ಕೆಪಾಸಿಟಿ ನಮ್ಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಉತ್ಪಾದನೆ ಮಾಡಿ ರೈತರ ಅನುಕೂಲ ಆಗ್ತದ ಒಂದು ಕಡಿಮೆ ದರದಲ್ಲಿ ಒಳ್ಳೆಯ ಒಂದು ಕ್ವಾಲಿಟಿ ಇದನ್ನು ನಾವು ಕೊಡ್ತಕ್ಕಂಥದ್ದನ್ನು ನಾವು ಪ್ರಯತ್ನ ಪಡ್ತಾ ಇದೀವಿ. ಈಗ ಮುಖ್ಯವಾಗಿ ಕೃಷಿ ಮೇಳದ ಉದ್ದೇಶ ಅಂದರೆ ಕೃಷಿ ಒಂದು ತಾಂತ್ರಿಕತೆಗಳನ್ನು ಕೃಷಿ ವಿಶ್ವವಿದ್ಯಾಲಯ ಮಾಡಿದಂಥ ಅಥವಾ ಬಿಡುಗಡೆಗೊಳಿಸಿದಂಥ ತಂತ್ರಜ್ಞಾನಗಳನ್ನು ರೈತರಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಕೃಷಿ ವಿಸ್ತರಣೆ ಅಂತ ಹೇಳ್ತೀವಿ ನಾವು ಇದಕ್ಕೆಲ್ಲ. ಈ ಒಂದು ವಿಸ್ತರಣೆ ಕಾರ್ಯಕ್ರಮಗಳು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮೇನ್ ಕ್ಯಾಂಪಸಲ್ಲಿ ಆದರೆ ಅಷ್ಟೇ ಅಲ್ಲ, ಏನು ನಿಮ್ಮ ಇತರ ಅಂಗಸಂಸ್ಥೆಗಳು ಬರ್ತವೆ, ಸಂಶೋಧನಾ ಕೇಂದ್ರಗಳು ಬರ್ತವೆ, ಕೃಷಿ ವಿಜ್ಞಾನಗಳ ಕೇಂದ್ರಗಳು ಬರ್ತವೆ, ಅಲ್ಲಿಯೂ ಸಹ ಈ ಒಂದು ವ್ಯವಸ್ಥೆ ಆಗಬೇಕು. ಕೃಷಿ ತಂತ್ರಜ್ಞಾನಗಳನ್ನು ಸಣ್ಣ ಪ್ರಮಾಣದಲ್ಲಿ ರೈತರಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಸಣ್ಣ ಮೇಳಗಳಾಗಬೇಕು. ಇದಕ್ಕೆ ಮುಂದಿನ ದಿನಗಳಲ್ಲಿ ಏನಂತಕ್ಕಂಥ ಮಾಡ್ತಕ್ಕಂಥ ವ್ಯವಸ್ಥೆಗಳಿದಾವೆ ಹೇಗೆ? ಇದು ಆ್ಯಕ್ಚುಲಿ ನೀವು ಹೇಳಿದ ಪ್ರಕಾರ ಎಲ್ಲ ಒಂದು ಸಂಶೋಧನಾ ಕೇಂದ್ರಗಳಲ್ಲಿ ಒಂದು ಅಲ್ಲಿ ಸಣ್ಣ ಒಂದು ತರಬೇತಿ ಅಂದರೆ ಫೀಲ್ಡ್ ಡೇಸ್ ಅಥವಾ ಪ್ರಾತ್ಯಕ್ಷತೆಗಳು ಬೇಕೇ ಬೇಕಾಗುತ್ತವೆ. ಎಲ್ಲ ಕೇಂದ್ರಗಳಲ್ಲಿ ನಾವು ಇದನ್ನು ಏರ್ಪಾಟು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಮುಖ್ಯವಾಗಿ ಏನಪ್ಪ ಅಂದರೆ ಕಳೆದ 2 ವರ್ಷಗಳಲ್ಲಿ ಈ ಕೋವಿಡ್ನಿಂದ ಸಾಕಷ್ಟು ನಾವು ಈ ಒಂದು ಕೃಷಿ ಮೇಳ ಸಹ ನಿಂತೋಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಕೇಂದ್ರದಲ್ಲಿ ಯಾವ ಬೆಳೆ ಮುಖ್ಯವಾದ ಬೆಳೆ ಅಂತ ಒಂದು ಬೆಳೆಯನ್ನು ನಾವು ಆಧಾರವಾಗಿಟ್ಟುಕೊಂಡು ಅಲ್ಲಿ ಒಂದು ಮೇಳಗಳನ್ನು ಸಣ್ಣ ಸಣ್ಣ ಮೇಳಗಳನ್ನು ನಾವು ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಅದರ ಉದಾಹರಣೆ ಹೇಳಬೇಕಂದ್ರೆ ಗುಲ್ಬರ್ಗದಲ್ಲಿ ತೊಗರಿ ಬಗ್ಗೆ ಒತ್ತು ಕೊಟ್ಟು ವ್ಯಾಪಕವಾಗಿ ತೊಗರಿ ಇದ್ದಾಗ ತೊಗರಿಗೆ ಈ ಸರಿ ಒಂದು ರೋಗನೂ ಸಹ ಹೆಚ್ಚಿಗೆ ಬಂದಿದೆ. ಒಂದೇ ಒಂದು ತಳಿನ ಉಪಯೋಗ ಮಾಡೋದ್ರಿಂದ ಒಂದೇ ಬೆಳೆ ಬೆಳೆಯೋದ್ರಿಂದ ಸಹ ಇದಾಗುತ್ತೆ. ಅದಕ್ಕೆ ಬೆಳೆ ಪರವಾಗಿ ಮಳೆನೂ ಜಾಸ್ತಿ ಆಗ್ತಿಲ್ಲ ಸ್ವಲ್ಪ ಸರಿ ಮಳೆನೂ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಸೊ ಬೇರೆ ತಳಿ ಬೆಳೆದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಆ ತೊಗರಿ ಬೆಳೆಗೆ ಬಗ್ಗೆ ಎಲ್ಲ ಸಮಗ್ರವಾದ ಮಾಹಿತಿ ನೋಡಿಸಲು ಗುಲ್ಬರ್ಗ ಒಂದು ಕೇಂದ್ರ ಒಂದು ತಗೊಂತದೆ. ಅದೇ ರೀತಿ ಬೇರೆ ಬೇರೆ ಬೆಳೆ ಭತ್ತದ ಬೆಳೆ ಬೇಕಂದ್ರೆ ಗಂಗಾವತಿ, ಈ ರೀತಿ ಬೇರೆ ಬೇರೆ ಬೆಳೆಗಳ ಬಗ್ಗೆ ಜೋಳದ ಬೆಳೆ ಬಗ್ಗೆ ಅಗರಿ ಮತ್ತು ರಾಗಿ ಬೆಳೆ ಬಗ್ಗೆ ಅದರ ಅಗರಿ ಈ ಥರ ಅನೇಕ ಸಂಶೋಧನಾ ಕೇಂದ್ರಗಳಲ್ಲಿ ನಾವು ಅಲ್ಲಲ್ಲಿ ಬೆಳೆಗಳ ಆಧಾರವಾಗಿಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಫೀಲ್ಡ್ ಡೇಸ್ ಅಂತಂದ ಮಾಡಿ ನಾವು ಮಾಡ್ತಾ ಇದ್ದೀವಿ. ಈಗ ತಮ್ಮ ಕೃಷಿ ಮೇಳದ ಒಂದು ಥೀಮ್ ಅಥವಾ ತಲೆಬರ ಏನಂತಂದ್ರೆ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಅಂತಕ್ಕಂಥ ಒಂದು ಇದರ ಮೇಲೆ ನಡೀತಾ ಇದೆ. ಈ ಸಿರಿಧಾನ್ಯಗಳ ಅಭಿವೃದ್ಧಿಗಾಗಿ ವಿಶ್ವವಿದ್ಯಾಲಯ ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ? ನಿಮ್ಮಲ್ಲಿ ಸಿರಿಧಾನ್ಯ ಸಂಶೋಧನೆ ವಿಶೇಷವಾಗಿ ಯಾವ ಭಾಗದಲ್ಲಿ ನಡೀತಾ ಇದೆ ವಿಶ್ವವಿದ್ಯಾಲಯದಲ್ಲಿ? ಈಗ ನೀವು ಹೇಳಿದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಸಾಕಷ್ಟು ಬೇಡಿಕೆ ಸಾಕಷ್ಟು ಬರ್ತದೆ ಮುಂದಿನ ದಿನಗಳಲ್ಲಿ ಬರ್ತದೆ. ಕಾರಣ ಏನಪ್ಪ ಅಂತಂದ್ರೆ ಇದಕ್ಕೆ ನಮ್ಮ ಒಂದು ಜೀವನ ಶೈಲಿ ಜೀವನಕ್ಕೆ, ಯಾಕಂದ್ರೆ ಬಹಳ ಅತ್ಯವಶ್ಯಕವಾಗಿರತಕ್ಕಂತ ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ ಒಂದು ಧ್ಯೇಯವಾಗಿ ಇಟ್ಕೊಂಡು ಇದರಿಂದ ಈ ಸಿರಿಧಾನ್ಯಗಳ ನಾವು ಊಟಕ್ಕೆ ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಸಕ್ಕರೆ ಅಂಶ ನಿಧಾನವಾಗಿ ಬಿಡತಕ್ಕಂಥ ಒಂದು ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಿಧಾನಕ್ಕೆ ಬಿಡ್ತವೆ. ಇವು ಒಳ್ಳೆ ಆಹಾರಕ್ಕೆ ಒಳ್ಳೆಯದು. ಅದಕ್ಕೆ ನಾವು ನಮ್ಮ ಒಂದು ಕೇಂದ್ರಗಳಲ್ಲಿ ಈಗ ಆಲ್ರೆಡಿ ನಗರಿಯಲ್ಲಿ ಹೊಸ ಒಂದು ತಳಿಯನ್ನು ಸಹ ಬಿಡುಗಡೆ ಮಾಡಿದ್ವಿ ಈ ನವಣೆಯಲ್ಲಿ. ಸೊ ಅದೇ ರೀತಿ ರಾಗಿಯಲ್ಲಿ ಸಹ ಒಳ್ಳೆ ಹೊಸ ತಳಿಯನ್ನು ಬಿಡುಗಡೆ ಮಾಡಿದ್ವಿ. ಅದಲ್ಲದೆ ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಒಂದು ಸಂಸ್ಕರಣೆ ಅಂತ ಇದೆಯಲ್ಲ, ಅಂಥ ಒಂದು ಸಂಸ್ಕರಣೆ ಅತ್ಯುನ್ನತ ರಾಷ್ಟ್ರ ಮಟ್ಟದಲ್ಲಿ ಬೇಡಿಕೆ ಇರತಕ್ಕಂಥ ಒಂದು ಸಂಸ್ಕರಣೆ ನಮ್ಮ ಕೇಂದ್ರದಲ್ಲಿದ್ದಾವೆ. ಅದರಲ್ಲಿ ಡಾಕ್ಟರ್ ನಿಡೋಣಿ ಅಂತ ವಿಜ್ಞಾನಿ ಇದ್ದಾರೆ, ಅವರು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಒಂದು ನಮ್ಮ ಈ ಭಾಗದಲ್ಲಿ ಬರ್ತಕ್ಕಂಥ ರೈತರಿಗೆ ಏನು ಅದರ ಅವರೇ ಸಹ ಒಂದು ಸ್ಟಾರ್ಟಪ್ ಮಾದರಿಯಲ್ಲಿ ಮಾಡಿಕೊಂಡು ಅವ್ರು ಒಕ್ಕಣೆ ಮಾಡಿಕೊಂಡು ಸಂಸ್ಕರಣೆ ಮಾಡಿಕೊಂಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಒಂದು ಕೇಂದ್ರದಲ್ಲಿದೆ. ಇನ್ನೂ ಹೆಚ್ಚಿನ ಒಂದು ಬೇಡಿಕೆ ಇದ್ದಲ್ಲಿ ಸಹ ನಾವು ಈಗ ಆಲ್ರೆಡಿ ಕಳೆದ ಬಾರಿ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ಮತ್ತು ಕೇಂದ್ರದ ಹಣಕಾಸು ಮಂತ್ರಿಗಳು ಅವರು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಾರೆ. ಅದರಿಂದ ಇಲ್ಲಿ ಸಿರಿಧಾನ್ಯಗಳ ಒಂದು ಸಂಸ್ಕರಣೆ ಘಟಕ ಮತ್ತು ಅದಕ್ಕೆ ಉತ್ಪಾದನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸೋದ್ರ ಜೊತೆಗೆ ಹೆಚ್ಚೆಚ್ಚು ನಮ್ಮ ರೈತರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ನಾವು ಸದಾ ಸಿದ್ಧ ಇದೆ ಅಂತ ಹೇಳ್ತಾನೆ. ಈಗ ಕೊನೆಯದಾಗಿ ಏನಂತಂದರೆ, ಯಾವುದೇ ಒಂದು ವಿಶ್ವವಿದ್ಯಾಲಯ ಮುಂದೆ ಬರಬೇಕು, ರೈತರಿಗೆ ಒಳ್ಳೆಯ ಒಂದು ಸೇವೆಯನ್ನು ಕೊಡಬೇಕು, ಒಳ್ಳೆಯ ತಂತ್ರಜ್ಞಾನಗಳನ್ನು ರೈತರ ಹೊಲಗಳಿಗೆ ಮುಟ್ಟಿಸಬೇಕಾಗಿತ್ತಂದರೆ ಅಲ್ಲಿ ಒಂದು ಸಂಶೋಧನೆ ಮತ್ತು ವಿಸ್ತರಣೆ ಭಾಳಷ್ಟು ಅತ್ಯಂತ ಶಕ್ತಿಶಾಲಿ ಆಗಿರಬೇಕು. ಅದು ಶಕ್ತಿಶಾಲಿ ಆಗಿತ್ತಪ್ಪ ಅಂತಂದರೆ ಎಲ್ಲ ಒಂದು ತಂತ್ರಜ್ಞಾನಗಳು ರೈತರ ಕ್ಷೇತ್ರಗಳಿಗೆ ಹೋಗ್ತವೆ. ಜೊತೆಗೆ ಇನ್ನೊಂದು ಸಂವಹನ ಅಂತ ಹೇಳ್ತೀವಿ ನಾವು, ಕಮ್ಯುನಿಕೇಷನ್ ಏನು ಮಾಡಿರ್ತಿರೋದೆಲ್ಲ ಬೇರೆ ಬೇರೆ ಒಂದು ಮಾಧ್ಯಮಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕು. ಇವು ಮೂರು ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ. ಇದಕ್ಕೆ ತಾವು ಯಾವ ರೀತಿ ಒಂದು ಯೋಜನೆಯನ್ನು ಹಾಕೋತಾ ಇದ್ದೀರಿ? ಯಾಕಂದರೆ ಈಗ ವಿಸ್ತರಣೆ ಮತ್ತು ಸಂಶೋಧನೆ ನಮ್ಮ ಕೇಂದ್ರದಲ್ಲಿ ಈಗಾಗಲೇ ಸಂಶೋಧನೆಗೆ ಸಾಕಷ್ಟು ನಾವು ಒತ್ತು ಕೊಟ್ಟು ಇದು ಮಾಡಿದ್ದೀವಿ. ಇನ್ನು ಕೆಲವು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಎಲ್ಲ ಒಂದು ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ, ಅದರ ಜೊತೆಗೆ ನಮ್ಮ ವಿಸ್ತರಣಾ ಘಟಕಗಳು ವಿಸ್ತರಣೆ ಕೇಂದ್ರಗಳು ಇದ್ದಾವೆ. ಸೊ ಇದರ ಜೊತೆಗೆ ಇನ್ನೂ ಒಂದು ಹೆಚ್ಚಿನ ಒಂದು ನಮ್ಮ ಒಂದು ಸಿಬ್ಬಂದಿ ಸ್ವಲ್ಪ ಅಲ್ಲಲ್ಲಿ ಕೊರತೆ ಇದೆ, ಆ ಕೊರತೆಯನ್ನು ಸಹ ನಿಭಾಯಿಸೋಕೆ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಟ್ಟು ಆ ಒಂದು ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ಉತ್ಸಾಹದಿಂದ ಮಾಡ್ತಕ್ಕಂಥ ವಿಜ್ಞಾನಿಗಳನ್ನು ಅಲ್ಲಿ ಮಾಡಿ ಅದರ ಒಂದು ರೈತರ ಒಂದು ಎಲ್ಲ ಕಷ್ಟಗಳಿಗೆ ನಾವು ಸ್ಪಂದಿಸಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತೇಳಿ ಈಗಾಗಲೇ ಸಾಕಷ್ಟು ನಮ್ಮ ಗುಲ್ಬರ್ಗೆ ಕೆವಿಕೆ ಆಗಿರ್ಬೋದು, ಬೀದರ್ ಕೆವಿಕೆ ಆಗಿರ್ಬೋದು, ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ತದೆ ಎಲ್ಲ ಕೆವಿಕೆಗಳು, ರಾಯಚೂರು ಕೆವಿಕೆಯಲ್ಲಿ ಆಗಿರ್ಬೋದು, ಗಂಗಾವತಿ ಕೆವಿಕೆಯಲ್ಲಿ, ಅಗ್ರಿ ಕೆವಿಕೆಯಲ್ಲಿ ಎಲ್ಲ ವಿಜ್ಞಾನಿಗಳ ಒಂದು ಇದ್ದಾರೆ. ಅವರ ಒಂದು ಸಿಬ್ಬಂದಿಯ ಸಹಕಾರದೊಂದಿಗೆ ಒಳ್ಳೊಳ್ಳೆ ಕೆಲಸಗಳು ನಡೀತಿದ್ದಾವೆ. ಅದರ ವಿಸ್ತರಣೆಗೂ ಇನ್ನೂ ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ಒದಗಿಸಿ ಇನ್ನೂ ಒಂದು ಒಳ್ಳೆ ರೀತಿಯಿಂದ ರೈತರಿಗೆ ಮಾಹಿತಿ ಮುಟ್ಟಲಿಕ್ಕೆ ಸದಾ ಸಿದ್ಧ ಇದನ್ನಂತಂದು ತಮ್ಮ ಹೇಳ್ಕೊಳ್ತೀನಿ. ಒಳ್ಳೆಯದು ಡಾಕ್ಟರ್ ಹನುಮಂತಪ್ಪರೇ. ಕೊನೆಯದಾಗಿ ಇದೇ ತಿಂಗಳು 10-12 ನಡೀತಕ್ಕಂಥ ಕೃಷಿ ಮೇಳ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೀತಾ ಇದೆ. ಕೊನೆಯದಾಗಿ ರೈತರಿಗೆ ಏನು ಹೇಳ್ತೀರಿ, ಈ ಒಂದು ಕೃಷಿ ಮೇಳ ಕುರಿತು ಯಾವ ರೀತಿ ಅವರಿಗೆ ಸಂದೇಶ ಕೊಡ್ತೀರಿ? ಕೊನೆಯದಾಗಿ ಹೇಳಬೇಕಂದರೆ ಈ ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನಾನು ಕಲ್ಯಾಣ ಕರ್ನಾಟಕದ ಭಾಗ ಮತ್ತು ನಮ್ಮ ರಾಜ್ಯದ ಇತರ ಭಾಗದ ರೈತ ಬಾಂಧವರು ಈ 3 ಅವಧಿಯಲ್ಲಿ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅಗತ್ಯ ಮಾಹಿತಿಯನ್ನು ಪಡೆದುಕೊಂಡು ಅವರ ಒಂದು ಜಮೀನುಗಳಲ್ಲಿ ಅಳವಡಿಸಿಕೊಂಡು ಅವರ ಒಂದು ಇನ್ಕಮನ್ನು ಹೆಚ್ಚಿಸ್ಕೋಬೇಕು ಮತ್ತು ಒಳ್ಳೆಯತನದಿಂದ ಒಳ್ಳೆ ಮಾಹಿತಿಯನ್ನು ಪಡೆದು ಅವರು ಅದನ್ನು ಉಪಯೋಗಿಸಿಕೊಂಡಲ್ಲಿ ಮಾತ್ರ ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ಇದಾಗುತ್ತೆ ಅಂತ ಹೇಳ್ತಾ ಎಲ್ಲ ರೈತರಿದ್ದರು ಸದುಪಯೋಗ ಪಡ್ಕೋಬೇಕಂತ ಮತ್ತೊಮ್ಮೆ ನನ್ನ ರೈತ ಬಾಂಧವರನ್ನು ವಿನಂತಿಸುತ್ತೇನೆ. ಒಳ್ಳೆ ಸರ್, ಇದುವರೆಗೂ ಇಲ್ಲಿವರೆಗೆ ಬಂದು ರೈತರಿಗೆ ಕೆಲವೊಂದಿಷ್ಟು ಕೃಷಿ ಮೇಳ ಕುರಿತಾದಂಥ ಉಪಯುಕ್ತವಾದಂಥ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ನಮಸ್ತೆ. ಇದೇ ದಿನಾಂಕ 10-12 ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಕೃಷಿ ಮೇಳ 2023 ಪೂರ್ವಭಾವಿ ಸಿದ್ಧತೆ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಹನುಮಂತಪ್ಪ ಅವರ ಜೊತೆ ಸಂದರ್ಶನವನ್ನು ಆಲಿಸಿದರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ.

ಉಳಿದ ತೇವಾಂಶವನ್ನು ಆರುವ ಮೊದಲು ತಪ್ಪದೇ ಮಾಗಿ ಉಳುಮೆಯನ್ನು ಮಾಡಬೇಕು. ಭತ್ತ ಕಟಾವಿನ ನಂತರ ರೈತ ಬಾಂಧವರು ಭತ್ತದ ಗದ್ದೆಯಲ್ಲಿನ ತೇವಾಂಶವನ್ನು ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆಯನ್ನು ಬೆಳೆಯಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ರೈತ ಬಾಂಧವರು ಹುಲ್ಲಿನ ಹೊರೆಯನ್ನು ಕಟ್ಟುವ ಮೊದಲು ಇಬ್ಬನಿಯನ್ನು ಆರಲು ಬಿಡಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ ರೈತ ಬಾಂಧವರು 1 ಮಿಲಿಲೀಟರ್ ಹೆಕ್ಸಾಕೊನಜಾಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವಿನಲ್ಲಿ ಜಿಗು ಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರಫೋಫಿಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿ ಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಸದ್ಯದಲ್ಲಿ ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಹಾಗೂ ಬಾಯಿ ಬೆನೆಯ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತಿದೆ. ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ರಾಸುಗಳಿಗೆ ಉಪಯೋಗಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಆಲಿಸಿದರೆ. ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳು. ರೈತ ಬಾಂಧವರಿಗೊಂದು ಸಿಹಿ ಸುದ್ದಿ. ರಾಜ್ಯದ ಹೆಮ್ಮೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು 2023 ಜನವರಿ 10, 11, 12 ಕೃಷಿ ಮೇಳವನ್ನು ಆಯೋಜಿಸಿದೆ. ವಿಶೇಷವಾಗಿ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಸಂಸ್ಕರಣೆ, ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಯಂತ್ರೋಪಕರಣಗಳ ಮಾಹಿತಿ, ಸೂಕ್ಷ್ಮ ನೀರಾವರಿ, ಸಾವಯವ ಕೃಷಿ, ತೋಟಗಾರಿಕೆಯಲ್ಲಿ ಹೈಟೆಕ್ ತಂತ್ರಜ್ಞಾನ, ಪುಷ್ಪ ಕೃಷಿ, ರೇಷ್ಮೆ ಕೃಷಿ, ವೈಜ್ಞಾನಿಕ ಪಶುಪಾಲನೆ, ಮೀನುಗಾರಿಕೆ, ಹೀಗೆ 10 ಹಲವಾರು ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಿದೆ. ಒಂದೇ ಸೂರಿನಡಿ ರೈತರಿಗೆ ವಿಭಿನ್ನ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವ ರಾಯಚೂರು ಕೃಷಿ ಮೇಳ ನಿಮಗೆ ವಿಶೇಷವಾದ ಆಹ್ವಾನವನ್ನ ನೀಡುತ್ತಿದೆ. ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು, ವಿವಿಧ ಇಲಾಖೆಗಳು, ಸ್ವಸಹಾಯ ಸಂಘಗಳು, ರೈತ ಉತ್ಪಾದಕ ಕಂಪನಿಗಳು, ಕೃಷಿ ಪರಿಕರಗಳ ವಿತರಕರು ಮತ್ತು ವ್ಯಾಪಾರಸ್ಥರು, ವಿವಿಧ ಕೃಷಿ ಯಂತ್ರೋಪಕರಣ ಮತ್ತು ಸಂಸ್ಕರಣಾ ಕಂಪನಿಗಳು ಸಹ ಭಾಗವಹಿಸಿ ರೈತರಿಗೆ ಮಾರ್ಗದರ್ಶನ ನೀಡಲಿವೆ. 3 ದಿನಗಳವರೆಗೆ ನಡೆಯುವ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುತ್ತಾ ಆಲಿಸೋಣ. ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ಧವಲ್ ಸಾಬ್ ಅತ್ತರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನ. ಸುರಿ ನಾಮ ದಾವಲ್ ಸಾಬ ನನ್ನ ನಾಮ ದಾವಲ್ ಸಾಬ ದೇವೇಂದ್ರ ಪಕೀರಪ್ಪ ಜಟಿಲ ಮೂವರು ಇರುವ ಕೇಳಿ ಜಟಿಲ ಮೂವರು ಇರುವ ಪಟ್ಟಣಿ ಗಣ್ಣ ಗಣ ಗುರುವ ರೈತಪ್ಪ ಕೇಳು ಅಪ್ಪ ರೈತಪ್ಪ ಕೇಳು